ಪ್ರದರ್ಶನ ಆಹಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ ಜಿಎಸ್ಟಿ ಜಾರಿ. ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಪ್ರಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಐಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಅಂದ್ರೆ 102.6. ಎಫ್ಎಂ ಸಮಯ ಸರಿಯಾಗಿ 6:50.33. ಇದೀಗ ಕೇಳಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಮೃತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ವತಿಯಿಂದ 10ನೇ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ದಿನಾಂಕ 22/9/2025 ದಿನಾಂಕ 30/2025 ನೀಡಲಾಗುವುದು. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ಅಮೃತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ವತಿಯಿಂದ 10ನೇ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ದಿನಾಂಕ 22/9/2025 ದಿನಾಂಕ 30/9/2025 ನೀಡಲಾಗುವುದು. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇದೀಗ ಇಂದಿನ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 55ರಲ್ಲಿ ವಿಷಯ ತಿಪ್ಪೆ ಮತ್ತು ಸ್ವಾತಂತ್ರ್ಯ ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತಿಪ್ಪೆ ಮತ್ತು ಸ್ವಾತಂತ್ರ್ಯ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಏನ್ ಗೌರಮ್ಮ, ನಿನ್ನೆಯಿಂದ ಒಂದೇ ಸಮಕ್ಕೆ ಟ್ರ್ಯಾಕ್ಟರ್ ತುಂಬಾ ತಿಪ್ಪೆ ಗೊಬ್ಬರನ ಜಮೀನಿಗೆ ಸಾಗಿಸ್ತಾನೆ ಇದೆಯಲ್ಲ, ಅದೆಷ್ಟು ಸಗಣಿ ಗುಡ್ಡಿ ಹಾಕಿದ್ದವ? ಐದಾರು ರಾಸ್ ಕಟ್ಕೊಂಡು ಹಗ್ಲು ರಾತ್ರಿ ಎಣ್ಗಾಡಲ್ವೇನಪ್ಪ ಶಿವಣ್ಣ, ಇವತ್ತು ನಮ್ ಭೂಮಿಗೆ ಸಾಕಷ್ಟು ಗೊಬ್ಬರ ಕೊಡೋಕೆ ಸಾಧ್ಯವಾಗ್ತಾ ಐತೆ ನೋಡು. ಅನಿಯನಿ ಕೂಡಿದ್ರೆ ಅಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂದಂಗೆ ತಿಪ್ಪೇನು ಹಂಗೆ ನೋಡು, ಇಷ್ಟಿಷ್ಟೇ ಆಗ್ತಾ ಆಗ್ತಾ ಅಷ್ಟೆತ್ತರಕ್ಕೆ ಬೆಳೆದ್ ಬಿಡುತ್ತೆ. ಮಾತೇ ಇಲ್ವಾ, ಒಳ್ಳೆ ತಿಪ್ಪೆ ಬೆಳೆದಂಗ್ ಬೆಳೆದೈತೆ ಅಂತವ. ತಿಪ್ಪೆ ಬೆಳೆಯೋದು ಗೊತ್ತಾಗದೇ ಇಲ್ಲ ನೋಡು. ಒಂದು ಕಾಲದಲ್ಲಿ ಮನೆತನಕ್ಕೆ ಸಂಬಂಧ ಬೆಳೆಸೋಕ್ ಬಂದವರು ತಿಪ್ಪೆನು ನೋಡ್ತಾ ಇದ್ರು. ತಿಪ್ಪೆ ಎಷ್ಟು ದೊಡ್ಡದಾಗಿದೆಯೋ ಅದರ ಆಧಾರದಲ್ಲಿ ಶ್ರೀಮಂತಿಕೆನ ಅಳಿತಾ ಇದ್ರು. ತಿಪ್ಪುರ್ಲಗ ಹಾಕಿದ್ರು ತಿಪ್ಪೆ ಇಲ್ಲದ ಮನೆಗೆ ಸಂಬಂಧ ಬೆಳೆಸ್ತಾ ಇರ್ಲಿಲ್ಲ ಅನ್ನು. ಈಗ ತಿಪ್ಪೆ ಇದ್ದವನ್ನ ತಿರುಗಿ ನೋಡಲ್ಲ ಅಂತಾರೆ. ತಿಪ್ಪೆ ಅಂದ್ರೆ ಲಕ್ಷ್ಮಿ ಅಂತಕೊಳ್ಳೋ ಕಾಲ ಒಂದಿತ್ತಪ್ಪ. ತಿಪ್ಪೆ ಇದ್ದವರು ಉಪ್ಪರಿಗೆ ಕಟ್ಟೋದಿಕ್ಕೆ ಸಾಧ್ಯ ಅನ್ನೋದು ಹೋಗಿ ತಲೆ ಹಿಡುಕರು ಮಾಡಿ ಕಟ್ಟೋದು ಸುಲಭ ಅನ್ನೋ ಕಾಲ ಬಂದೈತಿ ಈಗ. ಆ ಕಾಲಕ್ಕೆ ನಮ್ಮೂರಲ್ಲಿ ಎಷ್ಟೊಂದು ತಿಪ್ಪೆಗಳಿದ್ವು ಅಂತೀಯ, ತಿಪ್ಪೆಗಳ ಸಾಮ್ರಾಜ್ಯವೇ ಇತ್ತು. ಈಗ ತಿಪ್ಪೆಗಳ ಜಾಗದಲ್ಲಿ ಬಳಸಿದಂತ ಪ್ಲಾಸ್ಟಿಕ್ ತಟ್ಟೆ, ಲೋಟ, ಗುಟ್ಕ, ಬೀಡಿ, ಸಿಗರೇಟು, ಬರೀ ಇಂಥವೇ ತುಂಬಿದಾವೆ. ರೈತರು ಅಂದ್ರೆ ಹಸು, ಕರು, ಕುರಿ, ಮೇಕೆ, ಸಗಣಿ, ಸೊಪ್ಪು ಇದೆಲ್ಲ ಇದ್ರೆ ಒಂದು ಲಕ್ಷಣ ಅಂತ ತಿಳ್ಕೊಂಡು ಬೆಳೆಯೋರು ನಾವು. ಈಗ ಡೈರಿಗೋಗಿ ಹಾಲು, ಅಂಗಡಿಗೋಗಿ ಗೊಬ್ಬರ, ಸಂತೆಗೋಗಿ ತರಕಾರಿ ತರೋರೇ ರೈತರು ಅನ್ನೋ ಕಾಲ ಬಂದೈತೆ. ಭಾರತ ಕೃಷಿಗೆ ಪ್ರಧಾನವಾದ ದೇಶ. ಇಲ್ಲಿನ ಶೇಕಡ 70% ಜನ ಕೃಷಿಕರು ಎಂದು ಹೆಮ್ಮೆಯಿಂದ ಓದುತ್ತಿದ್ದ ದಿನಗಳು ನೆನಪಿಗೆ ಬರ್ತವೆ. ಮತ್ತೆ ಈ ವೈಭವ ಬರುತ್ತೋ ಅನ್ನೋ ಅನುಮಾನ ಕಾಡ್ತಾ ಇದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನೋದು ಹೋಗಿ ಕೃಷಿತೋ ಸಂಬಂಧಂ ದುರ್ಭಿಕ್ಷಂ ಅನ್ನೋ ಕಾಲ ಬಂತಲ್ಲವ. ಚಕ್ರ ತಿರುಗ್ಲೇಬೇಕಲ್ಲ ಶಿವಣ್ಣ, ನಾವು ಎಷ್ಟು ಮುಂದುವರೆದಿದ್ರು ಹೊಟ್ಟೆ ತುಂಬೋಕೆ ಕೃಷಿ ಬೇಕೇ ಬೇಕಲ್ಲ. ಇನ್ನು ಇರು ಒಂದಲ್ಲ ಒಂದು ದಿವಸ ರೈತರಿಗೆ ಒಂದು ಗೌರವ ಸಿಕ್ಕೇ ಸಿಕ್ಕುತ್ತೆ. ಅಲ್ಲ, ಆ ನಾಡಿ ಹಸು, ಕರು, ಎತ್ತು, ಎಮ್ಮೆ ಇದ್ವಲ್ಲ, ಎಲ್ಲಿಗೋದು ಅವೆಲ್ಲವಾ ಅಂತೀನಿ. ಏನೇನೋ ನೆಪ ಹೇಳಿ ನಾವು ಇವನ್ ಸಾಕೋದ್ ಬಿಟ್ಟು ಇನ್ನೇನಾಗುತ್ತೆ? ದನಕರಗಳ ಜಾಗದಲ್ಲಿ ಇಲಿ, ಯಜ್ಞ, ಟಾಬರ್ ಮನ್ನು, ಜರ್ಮನ್ ಶೆಪರ್ಡ್ ನಾಯಿ, ಪರ್ಷಿಯನ್ ಬೆಕ್ಕು ಓಡಾಡ್ತಿದವಲ್ಲ. ಅವಾಗ ಈ ಜಂಗ್ಲಿ ದನ ಮೇಯ್ಸಕ್ಕೆ ಅಂತಾನೆ ಒಂದ್ ಕುಟುಂಬವೇ ಇತ್ತು ನಮ್ಮೂರಲ್ಲಿ. ಅದ್ರ ಜೊತೆಗೆ ಬೇಕಾದಷ್ಟು ಗೋಮಾಳ ಇತ್ತು. ಹಸುಗಳು ಬಂಗಾರದಂತ ಮೇವು ತಿಂದು ಎಳನೀರಿನಂತ ನೀರ್ ಕುಡಿದು ಅಮೃತದಂತ ಹಾಲು ಕೊಡ್ತಾ ಇದ್ವು. ಈಗ ಬೂಸ, ಹಿಂಡಿ, ಪ್ರೋಟೀನು ಅದು ಇದು ಅಂತ ತಿನ್ನಬಾರದು ತಿಂದು ಹಾಲು ಅನ್ನೋದು ಒಂಥರ ವಾಸನೆ. ಸಗಣಿ ತಾನೆ ಇನ್ನೇನು, ಆವಾಗ ವಾರದ ದಿವಸ ಸಗಣಿ ಬಗಡ ಹಾಕಿ ನೆಲ ಸಾರಿಸಿದ್ರೆ ಅದ್ರ ಮೇಲೆ ಊಟ ಮಾಡಬಹುದಾಯ್ತು ಕಣ್ರವ. ಈಗಿನ ಸಗಣಿಗೂ ಆಗಿನ ಸಗಣಿಗೂ ಭಾರಿ ವ್ಯತ್ಯಾಸ ಐತಿ ಬಿಡು. ಅಷ್ಟಕ್ಕೂ ಅವಾಗ ಇಡೀ ಊರಿನ ಜನರೆಲ್ಲ ತಮ್ಮ ತಮ್ಮ ತಿಪ್ಪೆಯಿಂದ ಸಗಣಿ ಸಾಗಿಸೋ ಕೆಲಸ ಮಾಡೋದನ್ನ ನೋಡಕ್ಕೆ ಎರಡ್ ಕಣ್ಣು ಸಾಲದಾಗಿತ್ತು. ಮಳೆಗಾಲ ಹತ್ರ ಬಂತು ಅಂತ ಇದ್ದಂಗೆ ಎತ್ತಿನ ಗಾಡಿಗೆ ಅಲ್ಲಿಗೆ ಗೋಣಿ ಚೀಲ ಕಟ್ಕೊಂಡು ಎರಡೆರಡು ಜನ ಸೇರ್ಕೊಂಡು ಗಾಡಿಗೆ ಸಗಣಿ ತುಂಬೋರು. ವಾ ವಾ, ಅದೇನ್ ಚೆನ್ನಾಗಿರೋದ ದೃಶ್ಯ. ಸಗಣಿ ಗೊಬ್ಬರ ಹಂಗೆ ಗಮ್ ಅನ್ನೋದು, ಅದೊಂಥರ ನೆಲಮೂಲದ ವಾಸನೆ ಕಣಪ್ಪ, ಮೊದಲ ಮಳೆಯ ವಾಸನೆ ಇದ್ದಂಗೆ. ಗಾಡಿಲಿ ಸಾಗಿಸ್ತಾ ಇದ್ದ ಗೊಬ್ಬರನ ಕೆಜಿ ಲೆಕ್ಕದಲ್ಲಿ ಕೊಂಡು ತಂದು ಭೂಮಿಗೆ ಕೊಡೋ ಕಾಲ ಬಂತು. ನಾವೇನ್ ರೈತರೋ ಏನೋ. ನಿಮ್ಮನೆಯಲ್ಲೂ ದನಕರುಗಳು ಹೆಚ್ಚಾಗಿದ್ದು ಅಲ್ವ ಶಿವಣ್ಣ? ಅಯ್ಯೋ, ಅದನ್ನೇನ್ ಹೇಳ್ತೀಯ ಗಂಗಮ್ಮ. ಒಂದತ್ತು ಹಸು, ಒಂದತ್ತು ಎಮ್ಮೆ, ಒಂದ್ 20 ಕರು, ಅವು ಕಟ್ಟೋಕೆ ಬೇರೆ ಬೇರೆ ಮನೆಗಳು, ಅಷ್ಟೇ ಅಲ್ಲ ಕಣವ. ಮೈಲಿ ಉದ್ದದ ಮೇವಿನ ಬಣವೆ, ಉಳ್ಳಿ ಕಾಳು ನುಚ್ಚು, ಒಟ್ಟು ಅದನ್ನ ಏನ್ ಹೇಳನ. ಅದೇನು ಒಂದಿಷ್ಟು ಜನ ಹಾಲು ಮಜ್ಜಿಗೆ ಅಂತ ನಿಮ್ಮನೆಗೆ ಬರೋರ? ನಮ್ಮೂರಿಂದನೇ ಅಲ್ಲ, ಕದೂರಿಂದನೂ ಬರ್ತಾ ಇದ್ರು. ಆವಾಗೆಲ್ಲ ಅದಕ್ಕೆಲ್ಲ ದುಡ್ಡು ದುಗ್ಗಾಣಿ ಅಂತ ಏನು ಇಲ್ಲ. ಎಂತ ಕಾಲ ಅದು. ಈಗ ಹಸು ಸಾಕಿದ್ರು ಅವರೇ ಹಾಲು ಮಜ್ಜಿಗೆ ಕುಡಿಯಲ್ಲ, ಡೈರಿಗೆ ಹಾಕದು, ಆ ದುಡ್ಡಿನಲ್ಲಿ ಏನೇನೋ ಆ ಜ್ಯೂಸು ಯೂ ಜ್ಯೂಸು ಅಂತ ಕುಡಿಬಾರದು ಕುಡಿಯೋದು. ಒಂದ್ ಟ್ರ್ಯಾಕ್ಟರ್ ಲೋಡ್ ಗೊಬ್ಬರದ ಬೆಲೆ ಎಷ್ಟ ಕಣಪ್ಪ ಈಗ? ಇರ್ಬೋದು ಒಂದ್ 6,000 7,000 ಹಿಂಗೆಲ್ಲ ಐತೆ ಕಣವ. ಆದ್ರೂ ಅದೆಂತ ಗೊಬ್ಬರ ಬಿಡು, ಬರೇ ಒಂದಷ್ಟು ಮಣ್ಣು, ಬೂದಿ, ಪ್ಲಾಸ್ಟಿಕ್ ವೇಸ್ಟು. ಆ ಲೆಕ್ಕದಲ್ಲಿ ನೋಡಿದ್ರೆ ಗೌರಮ್ಮ ನಿಮ್ ತಿಪ್ಪೆ ಗೊಬ್ಬರ ಲಕ್ಷಾಂತರ ರೂಪಾಯಿ ಕಮ್ಮಿ ಇಲ್ಲ ನೋಡು. ಇರ್ಬೋದು ಶಿವಣ್ಣ, ದುಡ್ಡು ಕೊಟ್ಟು ಅಷ್ಟೊಂದು ಗೊಬ್ಬರನ ತಂದು ಹಾಕಕ್ಕಾಗದ? ಅದೇನೋ ಸರಿ, ಆದ್ರೆ ನಿಮ್ ತಿಪ್ಪೆ ಅಷ್ಟು ಸರಿಯಾದ ರೀತಿಯಲ್ಲಿ ಇಲ್ವಾ ಇಲ್ಲ ಅಂತ ನನಗೆ ಅನುಮಾನ ಕಣವ. ಮೊನ್ನೆ ಅದ್ಯಾರೋ ಪ್ರಗತಿಪರ ರೈತರು ಹೇಳ್ತಾ ಇದ್ರಲ್ಲ, ಆ ವಿಷಯಕ್ಕೆ ನೀನು ಹಂಗ್ ಹೇಳ್ತಾ ಇದ್ದೀಯಾ ಅಲ್ವ ಜಯಮ್ಮ? ಬಾರಿ ಕಾಲ್ಕು ನಾವು ತಿಪ್ಪೆ ಮಾಡ್ತಾ ಇಲ್ವಾ, ಅದ್ರಲ್ಲೇನೋ ದೊಡ್ಡ ವಿಜ್ಞಾನ ಇರೋದು. ಅದ್ ಹೇಳಿದೆಯಲ್ಲ ಸರಿಯಾದ ಮಾತು ನೋಡು. ಈಗಂತೂ ಒಬ್ಬೊಬ್ರು ಒಂದೊಂದರ ಹೇಳಿ ಹುಚ್ಚಿಡಿಸ್ಬಿಡ್ತಾರೆ. ಎಲ್ಲರೂ ಉಂಟೆನವಾ? ಎಲ್ರೂ ಅಂತವ್ರೆ ಇರಲ್ಲ, ತಿಳುವಳಿಕೆ ಇದ್ದರೂ ಹೇಳೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ಎಲ್ಲ ನಮಗೆ ಗೊತ್ತಿರೋದು ಅಂತ ನಾವ್ಯಾಕೆ ಅಂದ್ಕೋಬೇಕು? ಬೇರೆಯವರು ಹೇಳೋದನ್ನ ಸ್ವಲ್ಪ ಕೇಳಿ ಸರಿ ತಪ್ಪು ವಿಮರ್ಶೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೇಳು. ಅಲ್ಲ ಕಣ್ಗಂಗಮ್ಮ, ಮೊನ್ನೆ ಅವನ್ ಯಾರೋ ಬಂದು ಅಣ್ಣ ನಮ್ ತೋಟದಲ್ಲಿ ಇಷ್ಟಿಷ್ಟಪ್ಪ ಎರೆಹುಳ ಹಂಗೆ ಬೆಳ್ಳಗಿದಾವೆ ಅಂದ. ಎಲ್ಲ ಇವನ ಇವೆಂತವಪ್ಪ ಬಿಳಿ ಎರೆಹುಳ ಅಂತ ಹೋಗಿ ನೋಡಿದ್ರೆ ಗೊಣ್ಣೆ ಹುಳ. ಕೃಷಿ ಅಂದ್ರೆ ಸುಲಭ ಅಲ್ಲ, ಅದಕ್ಕೆ ಅದರದೇ ಆದ ಜ್ಞಾನ ಬೇಕು. ಅದಿರ್ಲಿ, ನಮ್ ತಿಪ್ಪೆಲಿ ತಪ್ಪೇನು ಅಂತ ಹೇಳವ್ವ. ನಿಮ್ಮನೆಯಲ್ಲಿ ಅಷ್ಟೊಂದ್ ದನ ಕರು ಇದಾವೆ, 30 ಅವುಗಳ ಪಾಲನೆ ಪೋಷಣೆ ಮಾಡ್ತೀರಾ? ಅವುಗಳನ್ನ ಸಾಕೋದು ಹುಡುಗಾಟವೆ, ಒಂದ್ ದಿವಸನೂ ರಜಾ ಹಾಕಂಗಿಲ್ಲ. ಹೌದ್ ಕಣವ್ವ, ಯಾವಾಗ್ಲೂ ಕೂಡ ಅವುಗಳ ದೇಖರೇಖಿ ನೋಡ್ಲೇಬೇಕು. ನಮಗೊಂದಿಷ್ಟು ಕಡಿಮೆ ಆದ್ರೂ ಪರವಾಗಿಲ್ಲ, ಅವು ಕಡಿಮೆ ಮಾಡಂಗಿಲ್ಲ. ಅದೇನ್ ಬಾರಿ ದೊಡ್ಡ ವಿಷಯ ಬಿಡಪ್ಪ, ತಿಪ್ಪೆ ಸುದ್ದಿ ಹೇಳವ ನೀನೀಗ. ಮತ್ತೆ ದಿವಸಕ್ಕೆ 10 ಸಗಣಿ ಆಗುತ್ತೆ, ನೀನ್ ಅದನ್ನ ತಗೊಂಡೋಗ ಎಲ್ಲಿಗೆ ಹಾಕ್ತಿಯಾ? ಇನ್ನೆಲ್ಲಿಗೆ, ಊರ್ ಮುಂದಿನ ಬಾಯಿಲ್ನಲ್ಲಿ ತಾನೆ. ಮತ್ತೆ ಅದೇ ಮುಖ್ಯ ರಸ್ತೆ ಪಕ್ಕದಲ್ಲಿ, ಊರಲ್ಲ ಅಲ್ಲೇ ಅಲ್ವಾ ಹಾಕೋದು? ಹೂ ಮತ್ತೆ ಯಾವತ್ತಿನಿಂದಲೂ ಅಲ್ಲೇ ಹಾಕೋದು. ಅಯ್ಯಯ್ಯೋ, ಪ್ರತಿದಿನ 100 ಜನ ಓಡಾಡೋ ಜಾಗ ಅದು. ಎಲ್ರು ಇದೇನಪ್ಪ ಇಲ್ಲಿ ತಿಪ್ಪೆ ಹಾಕಿದಾರೆ ಅಂತ ಅಂದ್ಕಣಲ್ವಾ? ಎಲ್ರು ಅಲ್ಲೇ ಹಾಕೋದು, ಗೌರಂ ಮಾತ್ರ ಹಾಕಲ್ವಲ್ಲ ಅಂತೀನಿ. ಆದ್ರೆ ಎಲ್ರು ಹಾಕದ್ ಬೇರೆ, ಗೌರಮ್ಮನ ವಿಷಯ ಬೇರೆ ಅಂತ ಗಂಗಮ್ಮ, ಸ್ವಲ್ಪ ತಿಳುವಳಿಕೆ ಜವಾಬ್ದಾರಿ ಇದ್ದವರು ನಡೆಯೋ ದಾರಿ ಬೇರೆಯವರಿಗೆ ಮಾದರಿ ಆಗಿರ್ಬೇಕು ಅಂತ ಜಯಮ್ಮ ಹೇಳ್ತಾ ಇರೋದು. ಹೌದಲ್ವಾ, ಯಾವಾಗ್ಲಾದ್ರೂ ಇದರ ಬಗ್ಗೆ ಮಾತಾಡೋದು ಅಂದ್ರೆ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ನಾನು ಮಾಡಿರೋದು ತಪ್ಪು ಬಿಡು, ದೊಡ್ಡ ದೊಡ್ಡ ಮಾತಾಡಿದ್ರೆ ಸಾಲದು, ಈ ರೀತಿ ಬದುಕ್ಬೇಕು ಅದು ಮುಖ್ಯ ಅಲ್ವಾ? ಇದು ನೋಡು ಸರಿಯಾದ ಮಾತು. ಮನುಷ್ಯ ಹೆಂಗೆ ಅಂದ್ರೆ ಬೆಣ್ಣೆ ಹಂಗ್ ಮಾತಾಡಿ ತನ್ ತಪ್ಪು ಮುಚ್ಕೊಳ್ಳಕ್ಕೆ ನೋಡ್ತಾನ್ ನೋಡೋದೇ ಜಾಸ್ತಿ. ಅದ ಹಂಗೆ ಕಣವ, ಇನ್ನೊಬ್ರು ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾಕು, ಒಂದು ಆಡೆವಲ್ವಾ ಅಂತ ಕಾಯ್ತಾನೇ ಕುಂತಿರ್ತಾರೆ. ತನ್ನ ತಪ್ಪು ತಾನು ಒಪ್ಕೊಳ್ಳದೆ ಇದ್ದವನು ದೊಡ್ಡವನು ತನ್ನಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಿಡಿ. ಸರಿ ಬಿಡವ, ನಾಳೆಯಿಂದ ನಮ್ ಜಮೀನಲ್ಲೇ ತಿಪ್ಪೆ ಹಾಕ್ತೀನಿ, ಆಗ್ಬೋದಾ? ನೀನ್ ಬಿಡವ, ಹೇಳಿದ್ ಬೇಗ ಅರ್ಥ ಮಾಡ್ಕೊಂಡ್ ಬಿಡ್ತೀಯ. ಅದಿರ್ಲಿ, ಇಷ್ಟ ದಿವಸ ನೀನ್ ತಿಪ್ಪೆ ಹಾಕಿದ್ದ ಜಾಗದಲ್ಲಿ ಒಂದ್ ಗಿಡ ಮರವಾದ್ರೂ ಐತೆ ಹೇಳು. ಗಿಡ ಮರದ ಕೆಳಗೆ ತಿಪ್ಪೆ ಹಾಕ್ಬೇಕು ಅಂತನಾ ನೀನ್ ಹೇಳ್ತಾ ಇರೋದು? ಆಕ ಸಗಣಿನೆಲ್ಲವ ಆ ಗಿಡ ಮರವೇ ತಿನ್ಕೊಳ್ಳಿ ಅಂತ. ಅದು ಸರಿ ಬಿಡಪ್ಪ, ಇದು ಯಾಕೋ ನನಗೆ ಸರಿ ಕಾಣದ್ದು ಕಣವ್ವ. ಏಯ್, ನಾನೇನು 10-20 ಮರ ಹಾಕಿ ತಿಪ್ಪೆ ಮಾಡು ಅಂತ ಹೇಳಲಿಲ್ಲಪ್ಪ, ಸ್ವಲ್ಪ ನೆರಳಿದ್ರೆ ಒಳ್ಳೇದು ಅಂದೆ. ಅಷ್ಟಕ್ಕೂ ಆ ಗಿಡ ಮರಗಳ ಸೊಪ್ಪು ಕೊಡಲ್ವಾ? ಬಂಗಾರದಂತ ಸಗಣಿ ವರ್ಷ ಪೂರ್ತಿ ಬಿಸಿಲು ಗಾಳಿ ಮಳೆಗೆ ಸಿಕ್ಕಿದ್ರೆ ಯಾತಕ್ ಬಂತು ಅಂತ ಹೇಳಿ. ಸಗಣಿ ಏನು ಎಳೆ ಮಗುವೇನು, ಹಾಸಿಗೆ ಹಾಕಿ ಸೊಳ್ಳೆ ಬರದ ಕಟ್ಟಿ ಜೋಗಳ ಹೇಳಿ ಆಯಾಗ ಮಲಗ್ಸಕ್ಕೆ. ಯಾರೋ ಕದ ತಿನ್ಬೇಕಾದ್ರೆ ಬೇರೊಬ್ರು ಹೋಗಿ ಹಪ್ಪಳ ಕೊಡು ಅಂತ ಕೇಳಿದ್ರಂತೆ. ಹಂಗಾಯ್ತು ನೋಡು, ಮನುಷ್ಯರಿಗೆ ಸರಿಯಾಗಿ ನೆರಳಿಲ್ಲ, ಇನ್ನು ಇದಕ್ಕ್ಯಾಕೆ ಹೇಳು. ಅದ ಹಂಗಲ್ಲ ಕಣವ, ಸಗಣಿ ಅಂದ್ರೆ ಏನು, ಅದು ಕೂಡ ಒಂದು ಜೀವಂತ ಸಂಗಾತಿ ಗೊತ್ತಾ? ಸಗಣಿ ಒಳಗೆ ಲೆಕ್ಕವಿಲ್ಲದಷ್ಟು ಸೂಕ್ಷ್ಮ ಜೀವಿಗಳು ತಮ್ಮ ಕೆಲಸ ಮಾಡ್ತಾ ಇರುತ್ತೆ. ಇವಕ್ಕೂ ನೀರು ನೆರಳು ಊಟ ತಿಂಡಿ ಬೇಕು ಅಂತೀಯ? ಆಯ್ತು ಬಿಡು, ಹೊಸಮನೆ ಕಟ್ಸಿ ಅದರೊಳಗೆ ಸಗಣಿ ಹಾಕಿ ಊಟ ತಿಂಡಿ ಮಾಡಿ ಹಾಕೋಕೆ ಯಾರನ್ನಾದ್ರೂ ನೇಮಿಸಿದ್ರಾಯ್ತು. ಏಯ್ ಸುಮ್ನಿರವ, ತಮಾಷೆ ಮಾಡ್ಬೇಡ ಕಣವ. ಈಗ ನಾವೇ ನೋಡು, ಒಂದ್ ಸ್ವಲ್ಪ ಹೊತ್ ಬಿಸಿಲಲ್ಲಿ ನಿಂತ್ರೆ ಒದ್ದಾಡು ಹೋಗ್ತಿವಿ, ಇನ್ನು ಸಗಣಿಯಲ್ಲಿರೋ ಸೂಕ್ಷ್ಮ ಜೀವಿಗಳ ಪಾಡು ಏನಾಗ್ತೈತಿ ಅಂತ ಯೋಚನೆ ಮಾಡವ. ಅವುಗಳ ಸಂಖ್ಯೆ ಹೆಚ್ಚಾಗ್ಬೇಕು, ತಮ್ಮ ಕೆಲಸವನ್ನು ತಾವು ಸಮರ್ಥವಾಗಿ ಮಾಡಬೇಕು ಅಂದ್ರೆ ಅವಕ್ಕೆ ಸೂಕ್ತವಾದ ವಾತಾವರಣ ಬೇಕು ಅಂತ. ಇಲ್ಲ ಅಂದ್ರೆ ನಾವ್ ಹಾಕೋ ಸಗಣಿ ಸರಿಯಾದ ಗೊಬ್ಬರ ಆಗಲ್ಲ ಅಂತೀಯ? ಸಗಣಿ ಅಂದ್ರೆ ಗೊಬ್ಬರವೇ ಅಲ್ವೇನಪ್ಪ, ಮತ್ತೇನು ಸರಿಯಾಗಿ ತಪ್ಪಾಗಿ ಅಂತ ಸ್ಪೆಷಲ್ ಆಗಿ ಹೇಳೋದು? ಅದ ಹಂಗಲ್ಲ ಕಣವ, ಸಗಣಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಸಗಣಿಯನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡೋ ಕೆಲಸ ಮಾಡ್ತವೆ. ಸಗಣಿಯನ್ನ ರೂಪಾಂತರವಾಗಿ ಮಾಡಿ ಉತ್ತಮವಾದ ಗೊಬ್ಬರವನ್ನ ಮಾಡುವ ಕಾಯಕ ಈ ಜೀವಿಗಳದ್ದು. ಬಿಸಿಲು ಮಳೆ ಗಾಳಿಗೆ ಸಿಕ್ಕಿ ಇವು ಸತ್ತೋದ್ರೆ ಸಗಣಿ ಕೇವಲ ಸಗಣಿಯಾಗಿ ಉಳಿಯುತ್ತೆ ಹೊರತು ಗೊಬ್ಬರ ಆಗಲ್ಲ ಅಂತೀಯ? ಸರಿ ಬಿಡು, ಹೆಂಗಿದ್ರು ಹೊಸ ಜಾಗದಲ್ಲಿ ಹೊಸ ತಿಪ್ಪೆ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿಯೇ ಮಾಡಿದ್ರಾಯ್ತು. ಈಗ ನೋಡವ, ಅದೇನ್ ಭಾರಿ ದೊಡ್ಡ ಕೆಲಸ ಅಲ್ಲ, ನಿಮ್ ಜಮೀನಲ್ಲಿ ಸಣ್ಣ ಪುಟ್ಟ ಗಿಡಗಳು ನೆರಳು ಇರೋ ಜಾಗದಲ್ಲಿ ತಿಪ್ಪೆ ಹಾಕಕ್ಕೆ ವ್ಯವಸ್ಥೆ ಮಾಡವ. ತುಂಬಾ ಜನರು ರೈತರು ನೆಲದ ಮೇಲೆ ಹೆಂಗಂದ್ರೆ ಹಂಗೆ ಸಗಣಿ ಹಾಕಿ ಬಿಡೋದೇ ಜಾಸ್ತಿ. ಅದನ್ನೇ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ಅಂದ್ರೆ ಒಂದೆರಡು ಅಡಿ ಆಳ ಮಾಡಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಹಂಗೆ ಹಾಕಿಬಿಟ್ರೆ ಮಳೆ ಬಂದಾಗ ಸಾರಾಂಶವೆಲ್ಲ ಭೂಮಿ ಆಳಕ್ಕೆ ಹೋಗ್ಬಿಡುತ್ತೇನಪ್ಪ. ಅದರ ಆಳಕ್ಕೆ ಕಲ್ ಚಪ್ಪಡಿ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ರೆ ಪೋಷಕಾಂಶಗಳು ಬಸಿದು ಹೋಗೋದು ತಪ್ಪುತ್ತೆ ಕಣ್ರವ. ಅಲ್ಲಲ್ಲಿ ಸ್ವಲ್ಪ ಮಣ್ಣು ಸಿಕ್ಕೋದ್ರಿಂದ ಗೊಬ್ಬರ ಕಳಿಯೋಕೆ ಅವಕಾಶ ಆಗುತ್ತೆ. ಸುತ್ತ ಬೇಕಾದ್ರೆ ಏನಾದ್ರು ಬಳಸ್ಕೊಂಡು ಸ್ವಲ್ಪ ಎತ್ತರಕ್ಕೆ ತಟ್ಟಿಗೆ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಾಳಿ ಆಡೋದ್ರಿಂದ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಆಗೋಕೆ ಅನುಕೂಲ ಆಗುತ್ತೆ. ಸಗಣಿ ಹೊರಗೆಲ್ಲ ಚೆಲ್ಲಿ ಪೋಲಾಗೋದು ಕೂಡ ತಪ್ಪುತ್ತೆ. ಕಣವ, ದಿವಸ ಒಂದೇ ಕಡೆ ಮೇಲೆ ಮೇಲೆ ಸಗಣಿ ಹಾಕೋದರ ಬದಲಾಗಿ ಪಕ್ಕ ಪಕ್ಕದಲ್ಲಿ ಹಾಕ್ತಾ ಹೋದ್ರೆ ಬೇಗ ಕಳಿಯೋಕೆ ಸಾಧ್ಯವಾಗುತ್ತೆ. ಗಿಡಗಳ ಸೊಪ್ಪನ್ನು ಎಷ್ಟು ಬೇಕೋ ಅಷ್ಟನ್ನ ಉಳಿಸಿಕೊಂಡು ಆಗಾಗ ಕತ್ತರಿಸಿ ಹಾಕಿದ್ರೆ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆಯ ಆಹಾರವೂ ಸಿಕ್ಕಿದ ಹಾಗೆ ಆಗುತ್ತೆ. ಹಿಂದೆಲ್ಲ ತಿಪ್ಪಿಗೆ ಸೊಪ್ಪು ತಂದು ಹಾಕೋದು ಮಾಮೂಲಾಗಿತ್ತು. ಈಗೆಲ್ಲಪ್ಪ ಸೊಪ್ಪು ಸೆದೆ ಸಿಕ್ಕೋದೇ ಇಲ್ಲ. ಗಿಡ ಮರ ಇದ್ರೆ ತಾನೇ ಇದೆಲ್ಲ ಮಾಡಕ್ಕಾಗೋದು. ಆ ಕಾಲದಲ್ಲಿ ಗುಡ್ಡ ಮಟ್ಟಿ ಗೋಮಾಳ ಹಳ್ಳ ಕೆರೆ ಇಲ್ಲೆಲ್ಲ ಬೇಕಾದಷ್ಟು ಸಸ್ಯ ಸಂಪತ್ತು ರಾಶಿ ರಾಶಿ ಇತ್ತು. ಹತ್ತಾರು ತರದ ಎಲೆ ಕಡ್ಡಿಯಿಂದ ಅನೇಕ ರೀತಿಯ ಪೋಷಕಾಂಶಗಳು ಗೊಬ್ಬರವನ್ನ ಹೆಚ್ಚೆಚ್ಚು ಫಲವತ್ತಾಗಿ ಮಾಡ್ತಾ ಇದ್ದು ಕಣ್ರವ. ಊರಿಗೂರೇ ಗಾಡಿ ಕೊಟ್ಕೊಂಡು ಹೋಗಿ ಸೊಪ್ಪು ತರ್ತಿದ್ರು. ಈ ಕಾಲದಲ್ಲಿ ನಾವೇ ಇಂತಹ ಗಿಡ ಮರ ಬೆಳೆಸ್ಕೊಳ್ಬೇಕು. ಅದು ನಿಜ ಬಿಡು, ಸಿಕ್ಕಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರಾಗತ್ತಾ? ಏನಾದ್ರೂ ಒಂದ್ ದಾರಿ ಕಂಡ್ಕೋಬೇಕಪ್ಪ. ಅದ್ರ ಜೊತೆಗೆ ಗಂಜಲ ಕೂಡ ತಂದು ಸರಿಯಾಗಿ ಹಾಕಿದ್ರೆ ಸಗಣಿ ಸೊಪ್ಪು ಕಸ ಕಡ್ಡಿ ಕಳಿಯೋಕೆ ಇನ್ನೂ ಅನುಕೂಲ ಆಗುತ್ತೆ. ನಾನು ಸಗಣಿ ಮಾತ್ರ ತಂದು ತಿಪ್ಪೆಗೆ ಹಾಕ್ತೀನಿ, ಗಂಜಲನೆಲ್ಲ ಚರಂಡಿಗೆ ಸುರಿತೀನಪ್ಪ. ನಿನ್ ಬುದ್ಧಿಗೆ ಏನ್ ಹೇಳನ, ಗಂಜಲ ಅಂದ್ರೆ ಏನವ? ಅಮೃತ ಅದು, ಅದನ್ನ ಕುಡಿಯರೆ ಕುಡಿತಾರೆ. ನೀನ್ ನೋಡಿದ್ರೆ ವ್ಯರ್ಥ ಮಾಡ್ತಾ ಇದೀಯಲ್ಲ, ಬುದ್ಧಿ ಐತೆ ನಿನಗೆ? ಗಂಜಲದಲ್ಲಿ ಬಂಗಾರದ ಅಂಶ ಐತೆ ಅಂತ ಹೇಳ್ತಾರೆ. ಅಂತ ಗಂಜಲನ ಭೂಮಿಗೆ ಹಾಕಿದ್ರೆ ಬಂಗಾರದಂತ ಬೆಳೆ ಬೆಳಿಬಹುದು ಅಂತ ಹೇಳ್ತಾರೆ. ಸಗಣಿ ಗೊಬ್ಬರ ಗಂಜಲ ಹಸಿರೆಲೆ ಇವೆಲ್ಲ ನಮ್ಮ ಮಣ್ಣಿನ ಶಕ್ತಿನ ಸುಸ್ಥಿರವಾಗಿ ಹೆಚ್ಚಿ ಮಣ್ಣನ್ನ ನಿರಂತರವಾಗಿ ಜೀವಂತ ಆಗಿಡೋ ಕೆಲಸ ಮಾಡ್ತವೆ. ಹೂ ಕಣಪ್ಪ, ರಾಸಾಯನಿಕ ಗೊಬ್ಬರಗಳು ಎಲ್ಲೋ ಯಾವುದೋ ರೀತಿಯಲ್ಲಿ ತಯಾರಾಗಿ ಬರೋ ಪ್ಯಾಕೆಟ್ ಆಹಾರ ಇದ್ದಂಗೆ. ಈ ಸಾವಯವ ಗೊಬ್ಬರ ಮನೆ ಮುದ್ದೆ ರೊಟ್ಟಿ ಇದ್ದಂಗೆ, ಅದು ಒಂಥರ ಚಟ ಆಗ್ಬಿಟ್ಟಿತ್ತೆ. ಇದು ಹೊಟ್ಟೆ ತುಂಬಿಸಿ ಶಕ್ತಿ ಕೊಡುತ್ತೆ. ಅದಕ್ಕೆ ಹೇಳೋದು, ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದ ಹೊಲ ಎರಡೂ ಕೂಡ ಯಾವತ್ತು ಕೆಡೋಲ್ಲ ಅಂತವ. ನಮ್ ಹಿರಿಯರು ಅನ್ನ ಬೆಳೆಯೋ ರೀತಿ ಮತ್ತು ಬೆಳೆದಂತ ಆಹಾರವನ್ನ ಹಂಚಿಕೊಳ್ಳೋ ರೀತಿ ಎರಡನ್ನೂ ಕೂಡ ಒಂದೇ ಒಂದು ಗಾದೆ ಮಾತಿನಲ್ಲಿ ಎಷ್ಟು ಸೂಕ್ತವಾಗಿ ಹೇಳಿದ್ದಾರೆ ನೋಡು. ಹಂಚಿಕೊಂಡು ತಿನ್ನೋದ್ರಲ್ಲಿರೋ ಸುಖ ಮುಚ್ಚಿಟ್ಕೊಂಡು ತಿನ್ನೋದ್ರಲ್ಲಿ ಸಿಕ್ಕಲ್ಲ ಬಿಡು. ಕಣವ, ಬಚ್ಚಿಟ್ಕೊಂಡ್ರೆ ಗೊತ್ತಲ್ಲ, ಪಾಪಿ ಸತ್ತು ಪರರ್ಪಾಲು. ಹಸು ಕಸ ಕಡ್ಡಿ ತಿಂದು ಅಮೃತವನ್ನೇ ಕೊಡುತ್ತೆ, ನಾವು ಆ ಅಮೃತವನ್ನು ಕುಡಿದು ಸುಮ್ನೆ ಸುಮ್ನೆ ವಿಷ ಕಕ್ತಿವಿ. ಪರೋಪಕಾರಂ ಇದಮಿತಂ ಶರೀರಂ ಅನ್ನೋದು ಪ್ರಾಣಿ ಪಕ್ಷಿಗಳ ದೇಹ ವಾಕ್ಯವಾದ್ರೆ, ಸ್ವಾರ್ಥಂ ಸಾಧನಂ ಇದಮಿತಂ ಶರೀರಂ ಅನ್ನೋದು ಮನುಷ್ಯನ ದುರಾಲೋಚನೆಯಾಗಿದೆ. ಸಗಣಿಯಿಂದ ಶುರುವಾದ ಮಾತು ಪಾರಮಾರ್ಥದವರೆಗೂ ಬಂತು ನೋಡು. ಗೊಬ್ಬರಕ್ಕೆ ಬೆರಣಿಗೆ ವಿಭೂತಿ ಮಾಡೋಕೆ, ಹೋಮ ಹವನಕ್ಕೆ, ದಿನನಿತ್ಯದ ಬಳಕೆಗೆ ಔಷಧಿ ತಯಾರು ಮಾಡೋಕೆ, ಹೀಗೆ ಮನುಷ್ಯನ ಬದುಕಿನ ಎಲ್ಲಾ ಕಡೆಯಲ್ಲೂ ಆವರಿಸಿರುವಂತ ಸಗಣಿಯ ಮಹತ್ವ ಎಷ್ಟಿದೆ ನೀವೇ ನೋಡಿ. ಇಂತಹ ಸಗಣಿ ಗಂಜಲವನ್ನ ಶುದ್ಧವಾಗಿ ಉತ್ಪಾದನೆ ಮಾಡುವ ಜವಾಬ್ದಾರಿ ರೈತರಾದ ನಮ್ಮ ಮೇಲಿದೆ. ಅಷ್ಟೇ ಅಲ್ಲ, ಅದರ ಉಪ ಉತ್ಪನ್ನಗಳನ್ನು ಕೂಡ ಪರಿಶುದ್ಧವಾಗಿ ತಯಾರಿಸುವ ಹೊಣೆಗಾರಿಕೆ ಕೂಡ ನಮ್ದು ಕಣ್ರವ. ಆ ಕಾಲದ ನಾಟಿ ತಳಿಯ ಬೀಜ ಒಂದೊಂದೇ ಕಣ್ಮರೆ ಹಾಕ್ತಾ ಬಂದ್ವು. ನಾವು ಚಿಕ್ಕವರಾಗಿದ್ದಾಗ ಎಷ್ಟೊಂದು ಬೀಜಗಳನ್ನ ನಮ್ಮ ಹಿರಿಯರು ಸಂರಕ್ಷಣೆ ಮಾಡಿಟ್ಕೊಳ್ತಾ ಇದ್ರು ಅಂತೀರಾ? ಬಿತ್ತನೆ ಬೀಜದ ವಿಷಯದಲ್ಲಿ ನಮ್ಮ ದೇಶದಷ್ಟು ವೈವಿಧ್ಯ ಬೇರೆ ಎಲ್ಲೂ ಕೂಡ ಇಲ್ಲ. ವಿದೇಶಿ ತಳಿ ಹೈಬ್ರಿಡ್ ತಳಿಗಳ ಕಾರಣದಿಂದ ಈ ಮಣ್ಣಿನ ನೆಲಮೂಲದ ತಳಿಗಳನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿವಿ. ಈಗ ಬೀಜದ ಕೊರತೆ ಗೊಬ್ಬರದ ಕೊರತೆ ಅಂತ ಸ್ಟ್ರೈಕ್ ಮಾಡೋ ಸ್ಥಿತಿಗೆ ಬಂದ್ ನಿಂತಿದೀವಿ. ಜವಾರಿ ಜಾನುವಾರುಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಎಷ್ಟೊಂದು ತಳಿಗಳು ಆವಾಸನದ ಅಂಚಿನಲ್ಲಿವೆ. ಇದೆಲ್ಲವನ್ನ ಸಂರಕ್ಷಣೆ ಮಾಡದೆ ಹೋದ್ರೆ ಮತ್ತೊಂದು ರೀತಿಯ ದಾಸ್ಯಕ್ಕೆ ರೈತರು ಒಳಗಾಗಬೇಕಾಗತ್ತೆ. ಸ್ವಾತಂತ್ರ್ಯ ಅಂದ್ರೆ ಬರೀ ಬಾಯಿಗೆ ಬಂದದ್ದು ಮಾತಾಡೋದಲ್ಲ, ಈ ನೆಲದ ಸಂಪತ್ತನ್ನ ಉಳಿಸಿ ಬೆಳೆಸೋದು ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗಬೇಕು. ಈಗ ನೋಡಪ್ಪ, ಸಗಣಿಗೂ ಸ್ವಾತಂತ್ರ್ಯಕ್ಕೂ ಎಷ್ಟು ಸೂಕ್ಷ್ಮವಾದ ಸಂಬಂಧ ಇದೆ ಅನ್ನೋದು ಗೊತ್ತಾಯ್ತು. ಸಗಣಿ, ದನ, ಕರು, ಬೆಳೆ ಪದ್ಧತಿ, ಆಹಾರ ಕ್ರಮ ಇಂತಹ ಅನೇಕ ವಿಷಯಗಳಲ್ಲಿ ಒಳಗಿನ ಶಕ್ತಿಗಳ ಸಹಾಯದಿಂದ ಹೊರಗಿನ ಶಕ್ತಿಗಳು ನಮ್ಮ ಕೈಯಾಡಿಸಿ ಹಾಳು ಮಾಡುವ ಪ್ರಯತ್ನವನ್ನು ಯಾವತ್ತಿನಿಂದಲೂ ಮಾಡ್ತಾ ಬಂದಿದ್ದಾವೆ. ಅದರಲ್ಲಿ ಅಷ್ಟರ ಮಟ್ಟಿಗೆ ಯಶಸ್ಸು ಕೂಡ ಸಾಧಿಸಿದ್ರು. ಅವ್ರು ಮಾಡಿದ ಉನ್ನಾರ ಹಾಕಿದ ವಿಷದ ಬೀಜ ಈಗ ಫಲ ಕೊಡಕ್ಕೆ ಪ್ರಾರಂಭ ಮಾಡಿದೆ. ಅವರವರ ನಂಬಿಕೆ ಅವರಿಗೆ ಮುಖ್ಯ ಆಗತ್ತೆ. ಅದನ್ನ ಘಾಸಿಗೊಳಿಸುವಂತ ಅಧಿಕಾರ ಎಷ್ಟು ದೊಡ್ಡವರಾದ್ರೂ ಕೂಡ ಯಾರಿಗೂ ಇರೋದಿಲ್ಲ, ಇರ್ಲೂಬಾರದು. ನಮ್ ಬುದ್ಧಿ, ನಮ್ ಜವಾಬ್ದಾರಿ ಬಗ್ಗೆ ನಮಗೆ ಗೊತ್ತಿದ್ರೆ ಒಳ್ಳೇದು. ಈಗ ನಮ್ಮ ತಿಪ್ಪೆನ ಸರಿಯಾಗಿಟ್ಕೊಂಡು ಈ ದೇಶನ ಕಟ್ಟೋ ಪ್ರಯತ್ನ, ನಮ್ಮ ಸ್ವತಂತ್ರವನ್ನು ಉಳಿಸ್ಕೊಳ್ಳೋಕೆ ಕೆಲಸ ಮಾಡೋಣ. ನಡೀರಪ್ಪ. ಖಂಡಿತ ನಿಜ. ಇದುವರೆಗೂ ತಿಪ್ಪೆ ಮತ್ತು ಸ್ವಾತಂತ್ರ್ಯ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಲೀಲಾ ಎಸ್ ಕುಕ್ಕನೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯು ಎಂ ಮರಳಸಿದ್ದೇಶ್. ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಈ ಒಂದು ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವದ ಬಗ್ಗೆ ಮಾತಾಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಶಿವಲೀಲಾ ಎಸ್ ಕೂಕನೂರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಕೃಷಿಯಲ್ಲಿ ಬೀಜೋಪಚಾರದ ಒಂದು ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಈ ಒಂದು ಕೃಷಿಯಲ್ಲಿ ಬೀಜೋಪಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಒಂದು ಸಂದರ್ಭದಲ್ಲಿ, ಬೀಜೋಪಚಾರ ಅಂದ್ರೆ ಏನ್ ಮೇಡಮ್? ಸರ್, ಬೀಜೋಪಚಾರ ಅಂತ ಹೇಳೋದಿಕ್ಕಿಂತ ಮುಂಚೆ ನಾನು ರೈತ ಬಾಂಧವರಿಗೆ ಕೆಲವೊಂದು ಮಾಹಿತಿಯನ್ನು ಹೇಳಿ ತಿಳಿಪಡಿಸುತ್ತೇನೆ. ಇಂದಿನ ಜಗತ್ತಿನಲ್ಲಿ ಒಂದು ರಾಷ್ಟ್ರವಾಗಲಿ, ಒಂದು ಕುಟುಂಬವಾಗಲಿ, ಒಂದು ಜನಾಂಗವಾಗಲಿ ಅಥವಾ ಸಮೂಹವಾಗಲಿ ತನ್ನದೇ ಆದಂತಹ ಒಂದು ಪ್ರಮುಖ ವೃತ್ತಿಯನ್ನು ಹೊಂದಿರುತ್ತದೆ. ಹೀಗೆ ನಮ್ಮ ರಾಷ್ಟ್ರವು, ಅದರಲ್ಲಿ ನಮ್ಮ ರಾಜ್ಯವು ಫಲವತ್ತತೆಯ ಮಣ್ಣು ಹಾಗೂ ಒಳ್ಳೆಯ ವಾಯುಗುಣ ಹಾಗೂ ಸರ್ಕಾರ ಕೈಗೊಂಡಿರುವ ಹಲವಾರು ಯೋಜನೆಗಳು, ನೀರಾವರಿ ಯೋಜನೆಗಳು ಲಭ್ಯವಿವೆ. ಈ ಫಲವತ್ತತೆಯ ಮಣ್ಣು ಹಾಗೂ ನೀರಾವರಿಯ ಜೊತೆಗೆ ಹೆಚ್ಚು ಇಳುವರಿ ಹೊಂದಿರುವ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿಕೊಂಡು ಕೃಷಿಯನ್ನು ಮಾಡಿಕೊಂಡು ಹೋಗುವುದರಿಂದ ರೈತರು ಸ್ವಾವಲಂಬಿಗಳಾಗಬಹುದು ಹಾಗೂ ಸ್ವಾಭಿಮಾನದ ಜೀವನವನ್ನು ನಡೆಸಬಹುದೆಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಬೀಜದ ಮಹತ್ವ, ಹೇಗೆ ಗುಣಮಟ್ಟದ ಬೀಜವನ್ನು ನಾವು ಬೀಜೋಪಚಾರದಿಂದ ಪಡೆಯಬಹುದೆಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಬೀಜೋಪಚಾರವೆಂದರೆ ಅದೊಂದು ಯಾವುದೇ ಆದ ವಿಜ್ಞಾನವಲ್ಲ, ಎಲ್ಲ ರೈತರಿಗೂ ತಿಳಿದಿರುವಂತಹ ಒಂದು ಸಾಮಾನ್ಯ ಜ್ಞಾನ. ಬೀಜವನ್ನು ಬಿತ್ತುವ ಮುಂಚೆ ಉಪಚಾರವನ್ನು ಮಾಡುವುದು ನಿಮಗೆಲ್ಲ ಗೊತ್ತಿರಬಹುದು. ಕೃಷಿಯಲ್ಲಿ ಹಲವಾರು ಹಂತದಲ್ಲಿ ನೀವು ಹಲವಾರು ಸಮಸ್ಯೆಗಳನ್ನು ಕಾಣುತ್ತೀರಿ. ಮೊದಲನೆಯದಾಗಿ, ಬೀಜವನ್ನು ಬಿತ್ತಬೇಕಾದರೆ ಮಣ್ಣಿನಲ್ಲಿ ನೀರಿನ ತೇವಾಂಶವು ಇರಬೇಕು. ಆ ನೀರಿನ ತೇವಾಂಶವು ಸರಿಯಾಗಿ ಇಲ್ಲದಿದ್ದರೆ ನಿಮಗೆ ಮೊಳಕೆ ಪ್ರಮಾಣದಲ್ಲಿ ಏರುಪೇರುಗಳನ್ನು ಕಾಣಬಹುದು. ಆಮೇಲೆ ಒಮ್ಮೆ ಬೀಜ ಮೊಳಕೆಯಾಗಿ ಸಸಿಯಾದಾಗ ಸಸಿಗೆ ನೀರಿನ ಕೊರತೆಯಿಂದ ನೀವು ಸಸಿಗಳು ಸಾಯುವುದನ್ನು ಕಾಣಬಹುದು. ಅಥವಾ ಸಸಿಯು ಬೆಳವಣಿಗೆ ಆದ ಮೇಲೆ ಅದಕ್ಕೆ ಬರುವ ರೋಗ ಕೀಟಗಳ ಬಾಧೆಯನ್ನು ನೀವು ನೋಡಬಹುದು. ಇವೆಲ್ಲ ಕಾರಣದಿಂದ ಬೆಳೆಯ ಇಳುವರಿಯಲ್ಲಿ ಕುಂಠಿತಗೊಳ್ಳುತ್ತದೆ. ನಾವು ಬೀಜವನ್ನು ಶಿಲೀಂಧ್ರನಾಶಕಗಳು ರೋಗವನ್ನು ನಿರ್ಮೂಲನೆ ಮಾಡಲು, ಕೀಟನಾಶಕಗಳನ್ನು ಕೀಟದ ಬಾಧೆಯನ್ನು ತಡೆಗಟ್ಟಲು ಅಥವಾ ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಬೀಜಕ್ಕೆ ಲೇಪನ ಮಾಡಿ ಬಿತ್ತನೆಗೆ ಉಪಯೋಗಿಸುವುದನ್ನು ನಾವು ಬೀಜೋಪಚಾರ ಎಂದು ಕರೆಯಬಹುದು. ಈಗ ನೀವು ಹೇಳಿದ್ರ ಕೃಷಿಯಲ್ಲಿ ಗುಣಮಟ್ಟದ ಒಂದು ಬೀಜಗಳ ಆಯ್ಕೆಯನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರ, ಈಗ ಕೃಷಿಯಲ್ಲಿ ಗುಣಮಟ್ಟದ ಬೀಜಗಳನ್ನ ಅಂದ್ರೆ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಂಡಾಗ ಬೀಜೋಪಚಾರ ಏಕೆ ಮಾಡಬೇಕಾಗುತ್ತೆ? ಈಗ ಸರ್, ನೀವು ಗುಣಮಟ್ಟದ ಬೀಜವನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ, ಮಾಡಿಕೊಂಡ ಮೇಲಾದ್ರೂ ಸಹ ನಿಮಗೆ ನಮ್ಮ ಕೃಷಿಯು ಮಳೆ ಆಧಾರಿತ ಮೇಲೆ ಅವಲಂಬಿತವಾಗಿದೆ. ಕೆಲವೊಮ್ಮೆ ಮಳೆಯ ಕೊರತೆಯಿಂದ ಭೂಮಿಯಲ್ಲಿ ನೀರಿನ ಕೊರತೆ ತೇವಾಂಶ ಕಡಿಮೆ ಆಗಬಹುದು. ಅದರಿಂದ ಬೀಜ ತನ್ನ ಮೊಳಕೆಡಿಯುವ ಶಕ್ತಿಯನ್ನು ಕಳೆದುಕೊಳ್ಳಬಹುದು. ಆ ಮೊಳಕೆಡಿಯುವ ಶಕ್ತಿಯನ್ನು ನಾವು ಹೆಚ್ಚಿಸಲು ಬೀಜೋಪಚಾರವನ್ನು ಮಾಡಬಹುದು. ಹೇಗೆ ಅಂದ್ರೆ, ನೀವು ಯಾವುದೇ ಒಂದು ಬೀಜವನ್ನು ನೀರಿನಲ್ಲಿ ಕೆಲವೊಂದು ತಾಸುಗಳ ತನಕ ಅದನ್ನು ನೆನೆಸಿ ನೀವು ಬಿತ್ತನೆ ಮಾಡುವುದರಿಂದ ಅದರ ಮೊಳಕೆಯ ಪ್ರಮಾಣವು ಹೆಚ್ಚುತ್ತದೆ. ಹಾಗೆ ನೀವು ನೋಡಬಹುದು, ಕೆಲವೊಂದು ರೋಗಗಳು ಕೀಟ ಬಾಧೆಗಳು ಸಹ ನೀವು ಸಸಿಗಳಿಗೆ ಕಾಣುತ್ತೇವೆ. ಅದನ್ನ ನೀವು ಸಸಿಗಳು ಹುಟ್ಟಿದ ನಂತರ ಅವೆಲ್ಲ ಬಾಧೆಗಳನ್ನು ತಡೆಗಟ್ಟಲು ಸಸಿಗಳು ಮೊಳಕೆಯೊಡೆಯುವ ಮುಂಚವೇ ಬೀಜಕ್ಕೆ ನೀವು ಶಿಲೀಂಧ್ರನಾಶಕಗಳು ಹಾಗೂ ಕೀಟನಾಶಕಗಳನ್ನು ಲೇಪನ ಮಾಡುವುದರಿಂದ ಈ ರೋಗಗಳು ಹಾಗೂ ಕೀಟ ಬಾಧೆಯನ್ನು ನೀವು ತಡೆಗಟ್ಟಬಹುದಾಗಿದೆ. ಇದರ ನಂತರ ಖುಷ್ಕಿ ಬೇಸಾಯದಲ್ಲಿ ನೀವು ನೋಡಬಹುದು, ಬೆಳೆಗಳು ಮಳೆಯಾಶ್ರಿತವಾದುದರಿಂದ ಅಲ್ಲಿ ನಿಮಗೆ ಬೆಳೆಗಳು ನೀರಿನ ತೇವಾಂಶದ ಕೊರತೆಯಿಂದ ಸರಿಯಾಗಿ ಬರದೇ ಇರಬಹುದು. ಆದ್ದರಿಂದ ಬೀಜಗಳನ್ನು ನಾವು ಸದೃಢವಾಗಿಸಿಕೊಳ್ಳಲು, ಬರ ನಿರೋಧಕ ಮಾಡಿಕೊಳ್ಳಲು ನಾವು ಬೀಜೋಪಚಾರವನ್ನು ಕೆಲವೊಂದು ರಾಸಾಯನಿಕ ಗೊಬ್ಬರಗಳಿಂದ ನಾವು ಲೇಪನ ಮಾಡುವುದರಿಂದ ಆ ಬರ ನಿರೋಧಕ ಶಕ್ತಿಯನ್ನು ಸಹ ನಾವು ಸಸಿಗಳಿಗೆ ಕೊಡಬಹುದಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಬಿತ್ತನೆ ಬೀಜಗಳಿಗೆ ನಾವು ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಬೀಜಗಳ ಮೊಳಕೆಯ ಒಂದು ಪ್ರಮಾಣವನ್ನ ನಾವು ಹೆಚ್ಚು ಮಾಡಬಹುದು. ಜೊತೆಗೆ ಈ ಒಂದು ಬೆಳೆಗಳಿಗೆ ಅಂದ್ರೆ ಬಿತ್ತನೆ ಮಾಡಿ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೆ ರೋಗಗಳ ಬರ್ತಕ್ಕಂಥದ್ದನ್ನ ಹತೋಟಿ ಮಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್, ಬರ್ತಕ್ಕಂಥ ರೋಗಗಳು ಅಥವಾ ಕೆಲವೊಂದು ಕೀಟಗಳ ಬಾಧೆಗಳು ಸಹ ನಾವು ಗಿಡಗಳಿಗೆ ನೋಡಬಹುದು. ಅದನ್ನು ಸಹ ನಾವು ಹತೋಟಿಯಲ್ಲಿ ತೆಗೆದುಕೊಳ್ಬಹುದು. ನೀವು ಅದೇ ಬೀಜ ಉಪಚಾರ ಮಾಡದೆ ನೀವು ಹತೋಟಿಗೆ ತರಬಹುದು. ಬಟ್ ನೀವು ನೋಡಬಹುದು, ರೈತರು ಕೆಲವೊಂದು ರಾಸಾಯನಿಕ ಕೆಮಿಕಲ್ಸ್ ನ ಸ್ಪ್ರೇ ಮಾಡಕ್ಕೆ ಅಂಗಡಿಗಳಿಗೆ ಹೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ದುಬಾರಿಯಾದ ತುಂಬಾ ವೆಚ್ಚವನ್ನು ಮಾಡಬೇಕಾಗುತ್ತೆ. ಅದೇ ನೀವು ಬೀಜೋಪಚಾರ ಮಾಡುವುದರಿಂದ ಆ ವೆಚ್ಚವನ್ನು ಸಹ ನೀವು ಕಡಿಮೆ ಮಾಡಬಹುದು. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಬೀಜಗಳ ತಕ್ಷಣಕ್ಕೆ ಇವತ್ತು ಸಾಕಷ್ಟು ಅಂದ್ರೆ ವಿಧ ವಿಧವಾದ ಬೀಜಗಳನ್ನ ನೋಡಬಹುದು. ನಾವು ವೆರೈಟಿ ತಳಿಗಳು ನೋಡಬಹುದು, ಹೈಬ್ರಿಡ್ಗಳು ನೋಡಬಹುದು, ಜವಾರಿ ನೋಡಬಹುದು. ಇದರಲ್ಲಿ ಯಾವ್ಯಾವ ತಳಿಗಳಿಗೆ ಯಾವ್ಯಾವ ರೀತಿ ನಾವು ಬೀಜೋಪಚಾರ ಮಾಡಬಹುದು ಅಂತ ಹೇಳ್ತೀರಾ? ಈಗ ನೋಡಿ, ನೀವು ಶಿಲೀಂಧ್ರನಾಶಕ ಅಥವಾ ಸೂಕ್ಷ್ಮಾಣು ಜೀವಿಗಳ ಬೀಜೋಪಚಾರ ಮಾಡಬೇಕಂದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ನಾವು ವಿಂಗಡಣೆ ಮಾಡಿಕೊಂಡಿದ್ದೇವೆ. ಈಗ ನೋಡ್ಬೇಕಂದ್ರೆ ನೀವು ಸಾರಜನಕ ಸ್ಥಿರೀಕರಿಸಬಹುದಾಗಿದೆ. ಬೀಜೋಪಚಾರದಿಂದ ನಾವು ವಾತಾವರಣದಲ್ಲಿರುವ ಸಾರಜನಕವನ್ನು ಗಿಡಕ್ಕೆ ಸಿಗುವಂತೆ ನಾವು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಂಡು ಈ ಕಾರ್ಯವನ್ನು ಮಾಡಬಹುದಾಗಿದೆ. ನೀವು ತೆಗೆದುಕೊಂಡ್ರೆ ಅಜೋಸ್ಪೈರುಲಮ್ ಎಂಬ ಸೂಕ್ಷ್ಮಾಣು ಜೀವಿ, ಅಜಿಟೋಬ್ಯಾಕ್ಟರ್ ಎಂಬ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಏಕದಳ ಧಾನ್ಯ ಬೆಳೆಗಳಾದ ಭತ್ತ, ಕಬ್ಬು, ಜೋಳ, ಸಜ್ಜೆ, ಸಿರಿಧಾನ್ಯಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳಿಂದ ನಾವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ನಾವು ವಾತಾವರಣದ ಸಾರಜನಕವನ್ನು ಗಿಡಗಳಿಗೆ ಪೂರೈಸಬಹುದಾಗಿದೆ. ಅದೇ ರೀತಿಯಾಗಿ ರೈಸೋಬಿಯಂ ಸ್ಪೀಶೀಸ್ ಎಂಬುವ ಸೂಕ್ಷ್ಮಾಣು ಜೀವಿಯನ್ನು ನಾವು ದ್ವಿದಳ ಧಾನ್ಯಗಳು ಆದ ತೊಗರಿ, ಸೋಯಾ ಅವರೆ, ನೆಲಗಡಲೆ ಹಾಗೂ ಎಣ್ಣೆಕಾಳು ಬೀಜಗಳಾದ ಸೂರ್ಯಕಾಂತಿ, ಹರಳು ಹಾಗೂ ತರಕಾರಿ ಬೆಳೆಗಳಲ್ಲಿ ಈ ರೈಸೋಬಿಯಂ ಸ್ಪೀಶೀಸ್ ಅನ್ನು ನಾವು ಸಹ ಉಪಯೋಗಿಸಿಕೊಂಡು ವಾತಾವರಣದಲ್ಲಿರುವ ಸಾರಜನಕವನ್ನು ಗಿಡಗಳಿಗೆ ಪೂರೈಸಬಹುದಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಇದಾವೆ. ರಂಜಕ ಕರಗಿಸುವುದು, ನಾವು ಗೊಬ್ಬರವನ್ನು ಫಾಸ್ಫರಸ್ ಗೊಬ್ಬರವನ್ನು ಭೂಮಿಗೆ ಹಾಕುತ್ತೇವೆ, ಅದು ಗಿಡಕ್ಕೆ ಸರಬರಾಜು ಆಗಬೇಕು. ಕೆಲವೊಂದ್ಸತಿ ಅದು ಭೂಮಿಯಲ್ಲಿ ಹಾಗೆ ಉಳಿದ್ಬಿಡುತ್ತೆ, ಅದು ಗಿಡಕ್ಕೆ ಸರಬರಾಜು ಆಗುವುದಿಲ್ಲ. ಆ ಗಿಡಕ್ಕೆ ಸರಬರಾಜು ಆಗ್ಬೇಕಂದ್ರೆ ನಾವು ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಯನ್ನು ನಾವು ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡುವುದು. ಅವು ಯಾವುಗಳೆಂದರೆ ಅಗ್ರೋಬ್ಯಾಕ್ಟೀರಿಯಂ ಹಾಗೂ ಅಗ್ರೋಸ್ಪೀಶಿಯಂ ಸ್ಪೀಶೀಸ್ಗಳನ್ನು ನಾವು ಉಪಯೋಗಿಸಿಕೊಂಡು ಬೀಜೋಪಚಾರ ಮಾಡಿ ಈ ಗಿಡಗಳಿಗೆ ರಾಸಾಯನಿಕ ಗೊಬ್ಬರಗಳು ತಲುಪುವಂತೆ ನಾವು ಮಾಡಬಹುದು. ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ನೀವ್ ಹೇಳಿದ್ರ ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ, ಶೇಂಗಾ ಇವೆಲ್ಲ ಬೆಳೀತಾ ಇದ್ದಾರೆ, ಅಂದ್ರೆ ಬೀಜೋಪಚಾರ ಅಂತಂದ್ರೆ ಬಿತ್ತನೆಗೆ ಎಷ್ಟು ದಿನ ಮುಂಚಿತವಾಗಿ ಅಥವಾ ಎಷ್ಟು ಗಂಟೆ ಮುಂಚಿತವಾಗಿ ಮಾಡಬೇಕಾಗುತ್ತೆ? ಬೀಜೋಪಚಾರ ಅದು ಬಿತ್ತನೆ ಮಾಡುವ 2 ತಾಸುಗಳ ಮುಂಚೆ ನೀವು ಬೀಜೋಪಚಾರವನ್ನು ಮಾಡಬೇಕಾಗುತ್ತದೆ. ಬೀಜೋಪಚಾರ ಹೇಗೆ ಮಾಡಬೇಕಂತಂದ್ರೆ, ಮೊದಲನೆಯದಾಗಿ ನೀವು ಬಿತ್ತನೆ ಬೀಜಗಳನ್ನು ಎಕರೆಗೆ ಎಷ್ಟು ಬೇಕೋ ಅದನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗುವ ಲೇಪಿಸುವ ರಾಸಾಯನಿಕ ಗೊಬ್ಬರಗಳು ಅಥವಾ ಶಿಲೀಂಧ್ರನಾಶಕಗಳನ್ನು ತೆಗೆದುಕೊಳ್ಳಬೇಕು. ಸೂಕ್ಷ್ಮಾಣು ಜೀವಿಯ ಶಿಲೀಂಧ್ರನಾಶಕಗಳನ್ನು ತೆಗೆದುಕೊಳ್ಳೋದಾದರೆ ಪ್ರತಿ ಎಕರೆ ಬೀಜಗೆ 200 ಗ್ರಾಂ ಅಜೋಸ್ಪೈರುಲಮ್ ಅಜಿಟೋಬ್ಯಾಕ್ಟರ್ ಅಥವಾ ರೈಸೋಪಿಯಂ ಸ್ಪೀಷೀಸ್ ಸೂಕ್ಷ್ಮಾಣುಜೀವಿಗಳು 200 ಗ್ರಾಂನಷ್ಟು ನೀವು ತೆಗೆದುಕೊಂಡು, ಮೊದಲನೆಯದಾಗಿ ಈ ಬೀಜವನ್ನು ಅಂಟಿನ ದ್ರಾವಣದಲ್ಲಿ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಆ ಅಂಟಿನ ದ್ರಾವಣ ಯಾವ್ದಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬೆಲ್ಲದ ದ್ರಾವಣವನ್ನು ಉಪಯೋಗಿಸ್ಕೋಬಹುದು. 1% ಬೆಲ್ಲದ ದ್ರಾವಣದಲ್ಲಿ ನಾವು ಈ ಬೀಜಗಳನ್ನು, ಬಿತ್ತನೆಗೆ ಉಪಯೋಗಿಸುವ ಬೀಜಗಳನ್ನು ಮಿಶ್ರಗೊಂಡು ಅದರ ಮೇಲೆ ನಾವು ಈ ಸೂಕ್ಷ್ಮಾಣು ಜೀವಿಗಳ ಅಥವಾ ಯಾವ್ದನ್ನ ನಾವು ಅದನ್ನ ಲೇಪಿಸಬೇಕು ಆ ಪುಡಿಯನ್ನು ಅದ್ರ ಮೇಲೆ ಉದುರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ತಾಸು ನೆರಳಿನಲ್ಲಿ ಅದನ್ನು ಒಣಗಿಸಿ ನೀವು ನೆಕ್ಸ್ಟ್ ತದನಂತರ ಅದನ್ನ ಬಿತ್ತನೆಗೆ ಉಪಯೋಗಿಸ್ಕೋಬೇಕು. ಈಗ ಸಾಕಷ್ಟು ನಮ್ಮ ಭಾಗದಲ್ಲಿ ಅಂದ್ರೆ ಮೆಕ್ಕೆಜೋಳ ಬೆಳೆಯಂತದನ್ನ ನೋಡಿದೀವಿ. ಅಂದ್ರೆ ಈ ಮೆಕ್ಕೆಜೋಳದ ಒಂದು ಬಿತ್ತನೆ ಬೀಜಗಳನ್ನ ಪಾಕೆಟ್ ನಲ್ಲಿ ನಮ್ಮ ರೈತರು ತರ್ತಾರೆ. ಅದರೊಳಗಡೆ ಎಲ್ಲ ನಾವು ಪಾಕೆಟ್ ಒಡೆದು ನೋಡಿದಾಗ ಕೆಂಪನೆಯ ಒಂದು ಬಣ್ಣದಿಂದ ಬೀಜೋಪಚಾರ ಮಾಡಿರ್ತಾರೆ. ಅಂದ್ರೆ ಅಂತ ಒಂದು ಮೆಕ್ಕೆಜೋಳದ ಬಿತ್ತನೆ ಬೀಜಗಳಿಗೂ ನಾವು ಮತ್ತೆ ಪುನಃ ಬೀಜೋಪಚಾರ ಮಾಡಬೇಕಾಗುತ್ತ? ಇಲ್ಲ ಸರ್, ಕೆಲವೊಂದು ಪ್ರೈವೇಟ್ ಕಂಪನಿಗಳು ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ, ಸರ್ಕಾರದಿಂದನೂ ಸಹ ಬೀಜೋಪಚಾರವನ್ನು ಮಾಡಿಕೊಟ್ಟಿರ್ತಾರೆ. ಬಟ್ ನಾವು ಈ ಶಿಲೀಂಧ್ರ ನಾಶಕಗಳು ರೋಗ ಮುಕ್ತ ಸೂಕ್ಷ್ಮಾಣು ಜೀವಿಗಳಿಂದ ನೀವು ಲೇಪಿಸಬಹುದಾದರೆ ಅದ್ರ ಮೇಲೆ ನೀವು ಲೇಪಿಸಬಹುದು, ಲೇಪಿಸಿಕೊಂಡು ನೀವು ಬಿತ್ತನೆಯನ್ನು ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಒಂದು ಬೀಜೋಪಚಾರ ಮಾಡುವುದರಲ್ಲಿ ಅಂದ್ರೆ ರಾಸಾಯನಿಕ ಬೀಜೋಪಚಾರ ಅಥವಾ ಜೈವಿಕ ಬೀಜೋಪಚಾರ ಅಂತ ಏನಾದರೂ ಇದೆಯಾ? ಅದೇ ಸರ್, ರಾಸಾಯನಿಕ ಬೀಜೋಪಚಾರ ಅಂದ್ರೆ ಕಾರ್ಬೆಂಡೆಜಿಮ್, ಥೈರಮ್ ಇವೆಲ್ಲ ಸವು ರಾಸಾಯನಿಕ ಬೀಜೋಪಚಾರಗಳು. ಇವು ಶಿಲೀಂಧ್ರ ನಾಶಕಗಳು ಹಾಗೂ ಕೀಟನಾಶಕಗಳಾದ ರಾಸಾಯನಿಕ ಶಿಲೀಂಧ್ರ ಆಗಿರುತ್ತವೆ. ನೀವು ಜೈವಿಕ ಅಂತ ತಗೋಬೇಕಂದ್ರೆ ನಾನು ಹೇಳದ್ನಲ್ಲ, ಸೂಕ್ಷ್ಮಾಣು ಜೀವಿಗಳು, ಸಾರಜಕವನ್ನು ಸ್ಥಿರಗೊಳಿಸುವುದು, ರಂಜಕವನ್ನು ಕರಗಿಸುವುದು, ಅಥವಾ ಟ್ರೈಕೋಡರ್ಮ ಮತ್ತೆ ಅಜೋಸ್ಪೈರುಲಮ್, ಅಜಿಟೋಬ್ಯಾಕ್ಟರ್, ಅಕ್ರೋಬ್ಯಾಕ್ಟೀರಿಯಂ, ಅಸ್ಪರ್ಜಿಲ್ಲಸ್ ಇವೆಲ್ಲ ಜೈವಿಕ ಶಿಲೀಂಧ್ರ ನಾಶಕಗಳು ಹಾಗೂ ಕೀಟನಾಶಕಗಳು. ಈಗ ರಾಸಾಯನಿಕ ಬೀಜೋಪಚಾರಕ್ಕೂ ಮತ್ತು ಜೈವಿಕ ಬೀಜೋಪಚಾರಕ್ಕೂ ಏನಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬಹುದು, ಯಾವ್ದು ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಅದ್ ಹೇಗಿದೆ ಅಂದ್ರೆ ಸರ್, ನೀವು ಆದಷ್ಟು ಯಾವಾಗ್ಲೂ ರೈತರು ರಾಸಾಯನಿಕವನ್ನು ನಾವು ಕಡಿಮೆಗೊಳಿಸಬೇಕು, ಯಾವಾಗ್ಲೂ ಜೈವಿಕವನ್ನು ನಾವು ಉಪಯೋಗಿಸಬೇಕು, ಜೈವಿಕ ಬೀಜೋಪಚಾರವನ್ನು ಮಾಡಬೇಕು. ಜೈವಿಕ ಬೀಜೋಪಚಾರ ಮಾಡುವುದರಿಂದ ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡಬಹುದು. ಸಾಕಷ್ಟು ಜನ ರೈತರು ಸಾವಯವ ಕೃಷಿಯನ್ನ ಮಾಡುವಂತದ್ದನ್ನ ನೋಡಿದೀವಲ್ವಾ? ಯಾವ್ಯಾವ ಕಡೆ ನಮ್ಮ ರೈತರು ಈ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ಜೈವಿಕ ಬೀಜೋಪಚಾರದ ಒಂದು ಬಳಕೆಯನ್ನ ಮಾಡ್ತಾ ಇದ್ದಾರೆ? ಸರ್, ಟ್ರೈಕೋಡರ್ಮಾ ಅಂತ ಒಂದು ಸೂಕ್ಷ್ಮಾಣು ಜೀವಿ ಬರುತ್ತೆ. ಆ ಟ್ರೈಕೋಡರ್ಮಾದಿಂದ ಯಥೇಚ್ಛ ರೈತರು ಟ್ರೈಕೋಡರ್ಮವನ್ನು ಸಾವಯವ ಕೃಷಿಯಲ್ಲಿ ಹೆಚ್ಚೆತ್ತವಾಗಿ ಉಪಯೋಗಿಸುತ್ತಿದ್ದಾರೆ. ನಾನು ಮುಂಚೆ ಸಹ ಸಂಶೋಧನಾ ಕೇಂದ್ರ ಬಿಜಾಪುರದಲ್ಲಿ ಹಿಟ್ನಳ್ಳಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೂ ಸಹ ನಾವು ಸರಬರಾಜು ಮಾಡ್ತಾ ಇದ್ವಿ ಸೂಕ್ಷ್ಮಾಣುಜೀವಿ ವಿಭಾಗದಿಂದ. ನಾವು ಅಲ್ಲಿ ಅವರಿಗೆ ಸೂಕ್ಷ್ಮಾಣುಜೀವಿ ಶಿಲೀಂಧ್ರ ನಾಶಕಗಳನ್ನು ಸರಬರಾಜು ಮಾಡ್ಕೋಬೇಕಾದ್ರೆ ರೈತರು ಆದಷ್ಟು ಟ್ರೈಕೋಡರ್ಮ ಎಂಬುವ ಸ್ಪೀಷೀಸ್ ಅನ್ನು ತೆಗೆದುಕೊಂಡು ಅದು ಶಿಲೀಂಧ್ರ ನಾಶಕವಾಗಿ ಉಪಯೋಗವಾಗುತ್ತದೆ. ಯಾವುದೇ ಒಂದು ರೋಗ ಬಂದರೂ ಆ ಟ್ರೈಕೋಡರ್ಮ ಎಲ್ಲಾ ತರಹದ ರೋಗಗಳನ್ನು ಸಹ ಅದು ಮುಕ್ತಗೊಳಿಸುತ್ತದೆ. ಈಗ ಸಾಕಷ್ಟು ನಮ್ಮ ರೈತರ ಒಂದು ಮನಸ್ಥಿತಿ ಆಗಿದೆ ಅಂತಂದ್ರೆ, ಈಗ ಹೈಬ್ರಿಡ್ ತಳಿಗಳನ್ನ ತಂದು ನಾವು ಬಿತ್ತನೆ ಮಾಡಿದ್ರೆ ಅವ್ಕೆ ಬೀಜೋಪಚಾರ ಮಾಡಬೇಕು. ಈಗ ನಾವು ಎಲ್ಲ ಮನೆಯಲ್ಲೇ ಈಗ ಜವಾರಿ ಬೆಳಿತೀವಿ ಅಂತ ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಅಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರ? ಅಂತ ರೈತರಿಗೆ ಏನ್ ಕಿವಿ ಮಾತು ಹೇಳ್ಬೇಕಂದ್ರೆ, ನೀವು ನೋಡ್ತಿರಬಹುದು ಬೀಜದಿಂದ ಕೆಲವೊಂದು ರೋಗಗಳು ಬರಬಹುದು. ಇನ್ನೊಂದು ನೋಡಬಹುದು ನೀವು, ಮಣ್ಣಿನಿಂದನೂ ಸಹ ಕೆಲವೊಂದು ರೋಗಗಳು ಇರುತ್ತವೆ. ಮಣ್ಣಿನಿಂದ ಹರಡುವ ರೋಗಾಣುಗಳು ಮಣ್ಣಿನಲ್ಲಿ ತಮ್ಮ ಜೀವವನ್ನು ವೃದ್ಧಿಗೊಳಿಸುತ್ತವೆ. ಅದನ್ನು ನೀವು ನೆನ್ಪಿಡ್ಕೋಬೇಕು. ನೀವು ಹಿಂದಿನ ಮುಂಗಾರಿನಲ್ಲಿ ಯಾವುದೋ ಒಂದು ಬೆಳೆಯನ್ನು ಬಿತ್ತಿರುತ್ತೀರಾ, ಅದನ್ನು ಕಟಾವು ಮಾಡಿ ನೀವು ಹಾಗೆ ಭೂಮಿಯನ್ನು ಉಳುಮೆಗೆ ಬಿಟ್ಟಿರ್ತೀರಾ. ಅದರಲ್ಲಿ ನೀವು ನೋಡಬಹುದು, ನೀವು ಸರಿಯಾಗಿ ಉಳುಮೆ ಮಾಡದೇ ಇದ್ದರೆ ಅಲ್ಲಿ ಹಿಂದಿನ ಬೆಳೆಗೆ ತಗಲಿದಂತಹ ರೋಗಾಣುಗಳು ಮಣ್ಣಿನಲ್ಲಿ ಹಾಗೆ ಉಳಿದಿರುತ್ತೆ. ನೀವು ನೆಕ್ಸ್ಟ್ ಬೇರೆ ಕ್ರಾಪ್ ಆದಾಗ ಅಲ್ಲಿ ನಿಮಗೆ ರೋಗಾಣುಗಳಿಗೆ ವಾತಾವರಣಕ್ಕೆ ಸರಿಯಾಗಿ ಅನುಕೂಲವಾಗಿದ್ದರೆ ನಿಮಗೆ ಆ ರೋಗವು ಉಲ್ಬಣಗೊಳ್ಳಬಹುದು. ಇದು ಹೈಬ್ರಿಡ್ ತಳಿ ಇರಬಹುದು ಅಥವಾ ಜವಾರಿ ತಳಿ ಇರಬಹುದು, ಯಾವುದೇ ತಳಿ ಇದ್ರೂ ಸಹ ಆ ರೋಗವು ಆ ಗಿಡಗಳಿಗೆ ಬಾಧಿಸುತ್ತದೆ. ಇದನ್ನು ತಡೆಗಟ್ಟಲು ನಾವು ಯಾವುದೇ ಜವಾರಿ ತಳಿಯಾಗಲಿ ಅಥವಾ ಹೈಬ್ರಿಡ್ ತಳಿಯಾಗಲಿ, ಸಂಕೀರ್ಣ ತಳಿಯಾಗಲಿ, ಯಾವುದೇ ತಳಿಯಾದರೂ ಸಹ ನಾವು ಇದನ್ನ ಬೀಜೋಪಚಾರವನ್ನು ಕಂಪಲ್ಸರಿ ಮಾಡಲೇಬೇಕು ಸರ್. ಈಗ ಸುಮಾರು ವರ್ಷಗಳ ಹಿಂದಿನ ಒಂದು ಕೃಷಿಗೆ ಹೋದ್ರೆ ನಾವು ಅವತ್ತು ಯಾವುದೇ ರೀತಿಯಾದಂತಹ ಈ ಬೀಜೋಪಚಾರ ಇವೆಲ್ಲ ಇರಲಿಲ್ಲ ಅದಲ್ವಾ ಸರ್? ಬಟ್ ಅಂದ್ರೆ ಅವತ್ತು ಇಂತಹ ಸಮಸ್ಯೆಗಳು ಬರ್ತಾ ಇರಲಿಲ್ಲ, ಈಗೇಕೆ ಈ ತರ ಸಮಸ್ಯೆಗಳು ಉದ್ಭವ ಆಗ್ತವೆ ಮೇಡಮ್? ಕೃಷಿಯಲ್ಲಿ ಈ ತರ ಉದ್ಭವ ಆಗ್ತಿದೆ ಅಂದ್ರೆ ವಾತಾವರಣದ ವೈಪರೀತ್ಯದಿಂದ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಿದೀವಲ್ಲ, ಸರಿಯಾದ ಸಮಯದಲ್ಲಿ ಮಳೆ ಬಾರದೇ ಇರಬಹುದು, ಮಳೆ ನಕ್ಷತ್ರಗಳಲ್ಲಿ ಏರುಪೇರು ಆಗ್ತಿರಬಹುದು, ಬಿಸಿಲ ತಾಪಮಾನದಿಂದ, ಈ ಎಲ್ಲಾ ಕಾರಣದಿಂದ ರೋಗ ರುಜಿನಗಳು ಹಾಗೂ ಕೀಟ ಬಾಧೆಗಳು ಹೆಚ್ಚುತ್ತಲಿದ್ದಾವೆ. ಆದ್ದರಿಂದ ನಾವು ಈ ಬೀಜೋಪಚಾರ ಬಹುಮುಖ್ಯವಾದ ಕೃಷಿಯಲ್ಲಿ ಪ್ರಮುಖ್ಯವಾದ ಅಂಗವಾಗಿದೆ. ಈಗ ಎಲ್ಲೋ ಒಂದ್ ಕಡೆ ರಾಸಾಯನಿಕಗಳ ಅತಿಯಾದ ಬಳಕೆ, ರಾಸಾಯನಿಕ ಕ್ರಿಮಿನಾಶಕಗಳ ಅತಿಯಾದ ಬಳಕೆಯಿಂದಲೂ ಸಾಕಷ್ಟು ತನ್ನ ಒಂದು ಶಕ್ತಿಯನ್ನ ಭೂಮಿ ಕಳಕೊಂಡಿದೆ ಅಂದ್ರೆ ತಪ್ಪಾಗ್ಲಾರದು. ಹೌದು, ರೈತರ ಮನದಲ್ಲಿ ಏನಿರುತ್ತೆ, ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಅಥವಾ ಕೀಟನಾಶಕಗಳು, ರೋಗ ಮುಕ್ತ ನಾಶಕಗಳನ್ನು ಬಳಸುವುದರಿಂದ ನಾವು ಹೆಚ್ಚು ಇಳುವರಿಯನ್ನು ತೆಗೆದುಕೊಳ್ಳಬಹುದು ಅಂತ ತಿಳ್ಕೊತೀವಿ. ಆದ್ರೆ ಇವೆಲ್ಲವನ್ನು ನಾವು ಹೆಚ್ಚು ಉಪಯೋಗಿಸುವುದರಿಂದ ಆ ಗಿಡಗಳು ರೋಗ ನಿರೋಧಕ ಶಕ್ತಿಯನ್ನು, ಕೀಟ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ತಾ ಇದಾವೆ. ಇವೆಲ್ಲ ಕಳೆದುಕೊಳ್ಳೋದ್ರಿಂದ ನಾವು ಮತ್ತೆ ಅದನ್ನ ನಾವು ಹಿಂದಿನ ತಳಿಗಳಾಗಿ ನಾವು ಮಾರ್ಪಾಡು ಮಾಡ್ಕೋಬೇಕಂದ್ರೆ ನಾವು ಈ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಈಗ ಸಾಕಷ್ಟು ಕಡೆ ಇವತ್ತು ನೋಡ್ತಾ ಇದೀವಿ ನಾವು ಕೆಲವೊಂದು ಬೆಳೆಗಳಲ್ಲಿ ದೇಶೀಯ ತಳಿಗಳನ್ನ ನಾವು ಉಪಯೋಗ ಮಾಡುವಂತವ್ರು ಯಾವುದೇ ರೀತಿಯಾದಂತಹ ಒಂದು ಬೀಜೋಪಚಾರ ಮಾಡಲ್ದಂಗ ಬಿತ್ತನೆ ಮಾಡಿ ಯಶಸ್ವಿಯಾಗಿ ಬೆಳೆಯುವಂತದ್ದು ನೋಡಿದ್ವಿ ಅಲ್ವಾ? ಹೌದು ಹೌದು, ಅವಾಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಅದೇ ಹೇಳಿದ್ನಲ್ಲ, ಬೀಜದ ಗುಣಧರ್ಮವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈಗ ಏನಾಗ್ತಾ ಇದೆ, ಎಲ್ಲಾ ಕಡೆಯಿಂದಲೂ ಬೀಜವನ್ನು ತೆಗೆದುಕೊಳ್ತಾರೆ ಅವರು, ಕಂಪನಿಯಿಂದ ಈ ಕಂಪನಿಯಿಂದ ಬೀಜಗಳನ್ನು ತೆಗೆದುಕೊಂಡು ಅವರು ನೆಕ್ಸ್ಟ್ ಸೀಸನ್ಗೆ ಅದೇ ಬೀಜ ಮಿಶ್ರ ಬೀಜಗಳನ್ನು ಹಾಕ್ಬಿಡ್ತಾರೆ. ಅದಕ್ಕಾಗಿ ಆ ಬೀಜಗಳ ಗುಣಧರ್ಮವನ್ನು ಅವರು ಬರ್ತಾ ಬರ್ತಾ ಕ್ರಮೇಣವಾಗಿ ಕಳೆದುಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಅಂದ್ರೆ ಎಲ್ಲೇ ಒಂದ್ ಕಡೆ ಇವತ್ತಿನ ಸಂದರ್ಭದಲ್ಲಿ ಬೀಜೋತ್ಪಾದನೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ? ಬೀಜೋತ್ಪಾದನೆ ಮಾಡುವುದು ಸಹ ಹಿಂದಿನ ದಿನಗಳಲ್ಲಿ ರೈತರಿಗೆ ಬೀಜೋತ್ಪಾದನೆ ಅರಿವಿರಲಿಲ್ಲ. ಬಟ್ ಈಗ ನಾವು ಬೀಜೋತ್ಪಾದನೆಯಲ್ಲಿ ಕೆಲವು ಮಾರ್ಪಾಡುಗಳು ಮಾಡಿದ್ವಿ. ಮೂಲ ಬೀಜ ಅಂತಿರುತ್ತೆ, ತಳಿವರ್ಧಕ ಬೀಜ ಅಂತ ಇರುತ್ತೆ, ಪ್ರಾಮಾಣೀಕೃತ ಬೀಜ ಇರುತ್ತೆ. ಅವೆಲ್ಲವೂ ಸಹ ನಾವು ಸರಿಯಾಗಿ ಮಾಡಿಕೊಂಡು ಹೋಗಬೇಕು. ಅದು ರೈತರ ಜವಾಬ್ದಾರಿ ಆಗಿದೆ, ಹಾಗೂ ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗಿರುತ್ತದೆ. ಈಗ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಫಾರಂನಿಂದ, ಅಂದ್ರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ರೈತರ ಜಮೀನುಗಳಲ್ಲಿ ಈ ಒಂದು ಬೀಜೋತ್ಪಾದನೆ ಏನಾದ್ರೂ ಮಾಡಿಸ್ತಾ ಇದ್ರೆ? ಈಗ ಸದ್ಯಕ್ಕೆ ಸರ್ ನಮ್ಮ ಶಿವಮೊಗ್ಗ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಈ ಕಾರ್ಯಕ್ರಮ, ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಬೀಜ ಘಟಕದವರಿಂದ ಮಾಡಿಕೊಳ್ಳಲಾಗ್ತಿದೆ. ಹಾಗೂ ಕತ್ಲಿಗೆರೆಯಲ್ಲಿ ಬೀಜ ಘಟ ಇದೆ ಸರ್, ಅಲ್ಲೂ ಸಹ ಇದನ್ನು ಅರಿವನ್ನು ಸಹ ಮೂಡಿಸ್ತಾ ಇದ್ದಾರೆ ಕಾರ್ಯಕ್ರಮ ಟ್ರೈನಿಂಗ್ ಗಳಿಂದ. ಬಿತ್ತನೆ ಬೀಜಗಳಿಗೆ ನೀವು ಹೇಳಿದ್ರ, ರಾಸಾಯನಿಕ ಮತ್ತು ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಮುಂದೆ ಬರತಕ್ಕಂತ ರೋಗಗಳನ್ನ ನಾವು ಹತೋಟಿ ಮಾಡಬಹುದು, ಮೊಳಕೆ ಪ್ರಮಾಣ ಹೆಚ್ಚಿಗೆ ಮಾಡಬಹುದು ಅಂತ ಹೇಳಿದ್ರ. ಈಗ ರಾಸಾಯನಿಕ ಬೀಜೋಪಚಾರ ಮಾಡಬೇಕು ಅಥವಾ ಜೈವಿಕ ಬೀಜೋಪಚಾರ ಮಾಡಬೇಕು ಅಂತಂದ್ರೆ ನೀವು ಸಾಕಷ್ಟು ಹೇಳಿದ್ರ, ಟ್ರೈಕೋಡರ್ಮ ಇವೆಲ್ಲ, ಅಂದ್ರೆ ನಮ್ಮ ರೈತರಿಗೆ ಇವೆಲ್ಲ ಎಲ್ಲಿ ಸಿಗ್ತಾವ ಅಂತ ಗೊತ್ತಿರಬೇಕಲ್ಲ ಮೇಡಮ್? ಹೌದು ಸರ್, ರೈತರಿಗೆ ಇವೆಲ್ಲ ಅನುಕೂಲಗಳು, ನೀವು ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೀವು ಹೋದರೆ ಸೂಕ್ಷ್ಮಾಣುಜೀವಿಗಳ ಶಾಸ್ತ್ರ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಟ್ರೈಕೋಡರ್ಮ, ಅಜೋಟೋಬ್ಯಾಕ್ಟರ್, ಅಜೋಸ್ಪೈರುಲಮ್, ರೈಸೋಬಿಯಂ ಇವೆಲ್ಲ ಉತ್ಪಾದನೆಯನ್ನು ಅವರು ಮಾಡ್ತಾರೆ. ಹಾಗೂ ಮಾರಾಟವನ್ನು ಸಹ ಕಡಿಮೆ ಬೆಲೆಯಲ್ಲಿ ಪೂರೈಸುತ್ತಾರೆ. ಹಾಗೂ ರೈತ ಸಂಪರ್ಕ ಕೇಂದ್ರಗಳಿಂದಲೂ ಸಹ ಕೃಷಿ ವಿಶ್ವವಿದ್ಯಾಲಯದವರು ಸರಬರಾಜುವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಸಹ ಈ ಒಂದು ಜೈವಿಕ ಗೊಬ್ಬರಗಳನ್ನು ಸಹ ನೀವು ಪಡೆದುಕೊಳ್ಳಬಹುದು. ಈಗ ಸರ್ ನಮ್ಮ ವಲಯ ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಸದ್ಯಕ್ಕೆ ಇದು ಒಬ್ಬರು ವಿಜ್ಞಾನಿಗಳು ಅಲ್ಲಿ ಗೊಬ್ಬರಗಳನ್ನು ಉತ್ಪಾದನೆಯನ್ನು ಮಾಡುತ್ತಿದ್ದಾರೆ ಹಾಗೂ ಸರಬರಾಜನ್ನು ಸಹ ಮಾಡುತ್ತಿದ್ದಾರೆ ಸರ್, ಅಂದು ನೀವು ತೆಗೆದುಕೊಂಡು ಹೋಗಬಹುದು. ಈಗ ನಿಮ್ಮ ಒಂದು ಬೊಬ್ಬರ್ ಫಾರಂ ನಲ್ಲಿ ನಮ್ಮ ರೈತರಿಗೆ ಏನಾದರೂ ಈ ಬೀಜೋಪಚಾರದ ಬಗ್ಗೆ ಏನಾದರೂ ವಿಶೇಷವಾದ ಒಂದು ತರಬೇತಿ ಏನಾದರೂ ಕೊಡ್ತಾ ಇದ್ರ? ಎಸ್ ಸರ್, ನಿಮಗೆ ಬೇಕಂದ್ರೆ ನಾವು ಇದನ್ನ ಸಹ ತರಬೇತಿಯನ್ನಾಗಿ ಕೊಡಲು ನಾವು ಇಚ್ಛಿಸುತ್ತೇವೆ. ಆದ್ರೆ ಈ ತರಬೇತಿಯನ್ನು ಆಲ್ರೆಡಿ ಈಗ ನೀವು ಬಬ್ಬೂರ್ ಫಾರ್ಮ್ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳು ಈ ತರಬೇತಿಯನ್ನು ಕೊಡುತ್ತಿದ್ದಾರೆ. ಹಾಗೆ ನಾವು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಂದರೆ ರೈತರ ಡಿಮ್ಯಾಂಡ್ ಪ್ರಕಾರ ನಾವು ನಿಮ್ಗೆ ಕೊಡಬಹುದು. ಈ ಒಂದು ಕೃಷಿಯಲ್ಲಿ ಬೀಜಗಳ ಒಂದು ಬೀಜೋಪಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ನಮ್ಮ ರೈತರ ಸಂಪರ್ಕ ಮಾಡಬಹುದು? ಈ ಬೀಜೋಪಚಾರದ ಮಹತ್ವ ಹಾಗೂ ಬೀಜೋಪಚಾರದ ಬಗ್ಗೆ ತಿಳಿದುಕೊಳ್ಳಬೇಕಂತಂದ್ರೆ ನೀವು ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನಾ ಕೇಂದ್ರಕ್ಕೆ ಸಂಪರ್ಕಿಸಬಹುದು. ಹಾಗೂ ನನ್ನ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಯಾವ್ದು ಟೈಮ್ ಸಮಯದಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ. ನನ್ನ ಫೋನಿನ ನಂಬರ್ 9880528720. ಮತ್ತೊಮ್ಮೆ 9880528720. ಒಳ್ಳೆದ ಮೇಡಮ್, ಇಲ್ಲ ತನಕ ಈ ಒಂದು ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತೆಲುಗುರೇ ಇದುವರೆಗೂ ಕೃಷಿಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರ್ ಫಾರ್ಮ್ ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಲೀಲಾ ಎಸ್ ಕುಕ್ಕನೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12% ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ.